ಅದ್ರ ಬದಲು ತನ್ನಿಂದ ಈಗ ನಮ್ಗೆ ಉಪಕಾರ ಮಾಡುವಂತ ಜೀವಿಗಳೆಷ್ಟಿದೆ, 98% ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಸರ್. ನಾವು 2% ಸಹಿಸಕ್ಕೆ 98 ಜನ ಸಹಿಸ್ತಾ ಇದೀವಿ. ಅದನ್ನ ನಾವು ತಪ್ಪನ್ನ ಮನವರಿಕೆ ಮಾಡ್ಕೊಂಡ್ಬಿಟ್ರೆ ಸರಿ ಆಗತ್ತೆ ಸರ್. ಯಾಕೆಂದ್ರೆ ಕಳೆದ ಬಾರಿ ನಾನು ಶುಂಠಿ ಹಾಕಿದ ಜಾಗದಲ್ಲೇನೆ ಸರ್ ಎಲೆ ಕೋಸ ಹಾಕಿದ್ದೆ, ಅದೇ ಬೆಡ್ ಅಲ್ಲಿ, ಮತ್ತೆ ಒಂದ್ ಲೈನ್ಗೆ ಹೂಕೋಸ್ ಹಾಕಿದ್ದೆ, ಮತ್ತೆ ಆ ಎಲೆ ಕೋಸ್ ಮಧ್ಯದಲ್ಲಿ ಟೊಮೆಟೊ ಬೆಳೆದಿದ್ದೆ. ಯಾಕೆಂದ್ರೆ ಬೆಳೀತಾ ಬೆಳೀತಾ ಎಷ್ಟು ಅನುಭವ ಆಗುತ್ತೆ ಅನ್ನೋದಕ್ಕೆ, ನನ್ನ ಎಲೆಕೋಸು ಮತ್ತೆ ಹೂಕೋಸ್ಗೆ ಒಂದೇ ಒಂದು ಹುಳ ಇಲ್ಲ ಸರ್, ಒಂದೇ ಒಂದು ಎಲೆಕೋಸ್ನ ತಿಂದಿರ್ಲಿಲ್ಲ ಸರ್, ಹಿಂಗ ಮುಟ್ಟಿರ್ಲಿಲ್ಲ. ಕಾರಣ ಏನು ಅಂತ ಆಮೇಲೆ ನಾವು ಯೋಚನೆ ಮಾಡ್ತಾ ಬಂದ್ರೆ ಅಲ್ಲಿ ಜೇಡ ಇದೆ ನೋಡಿ ಸರ್, ಅದು ಕ್ಲೀನ್ ಆಗಿ ಕಟ್ಕೊಂಡ್ಬಿಡೋದು, ಚಿಟ್ಟೆ ಒಳಗಡೆ ಹೋಗಿ ಅದು ಮೊಟ್ಟೆ ಇಡಕ್ಕೆ ಬಿಟ್ಟಿಲ್ಲ. ಓದ್ಸತಿ ಆದಂತ ಅನುಭವ ಇದು. ಯಾಕೆಂದ್ರೆ ಕಲಿಯೋದು ಪ್ರಾಕ್ಟೀಸ್ ಯಾವತ್ತು ದಿನ ಬರ್ತಿದ್ರು ಪ್ರಾಕ್ಟೀಸ್ ಮಾಡ್ಬೇಕು ಸರ್. ನಾವು ನನಗಂತೂ ಬಹಳ ಖುಷಿ ಆಯ್ತು ಓದ್ಸರಿ ಆತರ ಬೆಡ್ ಸಿಸ್ಟಮ್ ಅಲ್ಲಿ ಆತರ ಎಲ್ಲ ಬೆಳೆ ಮಾಡದ್ನಲ್ಲ ಸರ್, ಅದಂತೂ ನಮಗೆ ಬಹಳ ಇಷ್ಟ ಆಯ್ತು. ಅದು ತುಂಬಾ ಒಳ್ಳೇದು ಸರ್. ಮಿಶ್ರ ಬೆಳೆಗಳನ್ನ ಮಾಡಿದಾಗ ಅದೆಲ್ಲ ಏನಲ್ಲಿ ಟೊಮೆಟೋನು ಹಾಕಿದೆ, ಹುಳಿ ಟೊಮೆಟೋ, ಅದಕ್ಕೂ ಯಾವುದು ಹುಳಗಳಿಲ್ಲ ಏನಿಲ್ಲ. ಅಂದ್ರೆ ನಾವು 2-3 ಕ್ರಾಪ್ ಹಾಕ್ದಾಗ ಏನಾಗುತ್ತೆ, ಯಾವ್ದಾದ್ರು ಒಂದು ಕ್ರಾಪ್ ಅಲ್ಲಿ ಬರುತ್ತೆ, ಬಂದಾಗ ಅಲ್ಲಿ ತಿನ್ನಕಾದ್ರೆ ತಿನ್ನುತ್ತೆ, ಇಲ್ಲಾಂದ್ರೆ ನಾವೇನಾದ್ರು ಈ ಸಿಂಪರಣೆ ಮಾಡೋಂಥದ್ದು ಯಾವ್ದಾರು ಗಂಜಿಲ ಇರ್ಬೋದು ಅಥವಾ ಜೀವಾಮೃತ ಇರ್ಬೋದು ಯಾವ್ದ್ರಲ್ಲಾದ್ರೂ ಸಿಕ್ಕಿ ಅದು ಸತ್ತೋಗುತ್ತೆ. ಮತ್ತೆ ನಾವು 7 ದಿವಸದೊಳಗಡೆ ಈ ಮಜ್ಜಿಗೆಗಳನ್ನೆಲ್ಲ ಒಡೆಯಂತ ಅಭ್ಯಾಸ ಇಟ್ಕೋಬಿಟ್ರೆ ಅದು ಮೊಟ್ಟೆನೇ ಡ್ಯಾಮೇಜ್ ಮಾಡಿ ತಿನ್ನುತ್ತೆ ಸರ್. ಅದು ಮಜ್ಜಿಗೆ, ನಮ್ಮ ಹುಳಿ ಮಜ್ಜಿಗೆ ಇದೆಯಲ್ಲ, ಅಲ್ಲಿ ಯಾವ್ದು ಬ್ಯಾಕ್ಟೀರಿಯಾ ಆಗಕ್ಕೆ ಬಿಡಲ್ಲ, ಅದು ಹುಳ ಆಗಕ್ಕೆ 7 ದಿವಸ ಬೇಕು. ಅಷ್ಟೊಳಗಡೆ ನಾವು ಮಾಡ್ತಾ ಇದ್ರೆ ಅದು ತಿನ್ಕೊಳತ್ತೆ, ಮೊಟ್ಟೆನೇ ತಿನ್ಕೊಳತ್ತೆ. ಹಂಗಾಗಿ ನಮಗೆ ಆ ಸಮಸ್ಯೆಗಳು ಇಲ್ಲ ಸರ್ ಇದುವರೆಗೂ. ಶುಂಠಿಯ ಮತ್ತೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಕಳೆ. ಕಳೆಯನ್ನ ಹೆಂಗೆ, ಬರೀ ಕೈಲೇ ಕಿತ್ತಾಕ್ತೀವಿ ಸರ್, ಕಳೆ ಕೀಳೋದ್ರಲ್ಲಿ ನಾವೇ ಕಿತ್ತಾಕ್ತೀನಿ. ಯಾಕೆಂದ್ರೆ ನಾನು ಎಷ್ಟು ಮಾಡಕ್ಕಾಗತ್ತೆ ಅದು ಒಂದು 10-15 ಕುಂಟೆ ಮಾಡ್ಕೋತೀನಿ ಅಷ್ಟೇ, ಜಾಸ್ತಿ ಮಾಡ್ಕೊಳ್ಳಲ್ಲ. ನನಗೆ ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ ಅಷ್ಟೇ. ಈಗಲೂ ಅಷ್ಟೇ, ಒಂದು 8 ಮಡಿ ಹಾಕೊಂಡಿದ್ದೀನಿ, ಬರಬಹುದು ಒಂದು 10-12 ಕುಂಟೆ ಬರಬಹುದು, ಅದನ್ನ ನಾನೇ ಮ್ಯಾನೇಜ್ ಮಾಡ್ಕೋತೀನಿ ಸರ್. ಬೇರೆ ಕಳೆ ಗಿಳೆ ಎಲ್ಲದು ನಂದೇ. ಸ್ವಲ್ಪ ಈ ಅಂತರ ಬೆಳೆ ಹಾಕೊಳ್ಳೋದ್ರಿಂದಲೂ ಕೂಡ ಕಳೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮತ್ತೆ ನಾವು ಅಂತರ ಬೆಳೆಯಲ್ಲಿ ಹಣ ಬರ್ತಾ ಇರುತ್ತಲ್ಲ ಸರ್, ಹೆಚ್ಚಿಗೆ ಕಾಳಜಿ ಇರುತ್ತೆ. ಈಗ ಒಂದೇ ಬೆಳೆ ಹಾಕಿದ್ರೆ ಅದನ್ನೇ ನೋಡ್ಕೊಂಡಿರ್ಬೇಕು, ಹೌದು, ಶುಂಠಿನೇ ಕಾಯ್ಕೊಂಡ್ ಕುಂತ್ಕೊಂಡ್ರೆ ಹಂಗಾಗತ್ತೆ. ಈಗ ನಂದು ಅದೇ ಈಗ ಹೇಳದ್ನಲ್ಲ, ಬೀನ್ಸ್ ಐತೆ ಅದ್ರೊಳಗೆ, ಈಗ ಬೀನ್ಸ್ ಅಲ್ಲಿ ಸ್ಟಾರ್ಟ್ ಆಗಿದೆ ಚೆಟ್ಟು, ನೆಕ್ಸ್ಟ್ ಏನಾಗುತ್ತೆ ಆಗ್ಲಿ ಗಿಡ ಬೆಳೆಯಕ್ಕೆ ಶುರು ಆಗುತ್ತೆ. ಈಗ ಅಲ್ಲೇ ಮಧ್ಯದಲ್ಲಿ ಒಂದೊಂದು ಸ್ವೀಟ್ ಕಾರ್ನ್ ಹಾಕಿದೀನಿ, ನನ್ನ ಅಂಗಡಿಲಿ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಸರಿ, ಒಂದು 450 ಗ್ರಾಮ್ 500 ಗ್ರಾಮ್ ತನಕ ಬಂತು ಸರ್. ಒಂದಂತೆ ನಮ್ಮ ದೇವನಹಳ್ಳಿ ಅವರು ಸ್ನೇಹಿತರು, ಅವರು ರಾಸಾಯನಿಕ ಮಾಡೋರು, ಅವರೇ ಕಲ್ಸ್ಕೊಟ್ಟಿದ್ರು, ನೀವು ಇದನ್ನ ಬೆಳೀರಿ ಒಂದ್ಸರಿ ಅಂತ. ತುಂಬಾ ಇಷ್ಟಪಟ್ಟು ಇವತ್ತು ಜನ ಕೇಳ್ತಾ ಇರ್ತಾರೆ, ಆಗ್ಲಿ 1 ವರ್ಷ ಆಗಿದೆ ನಾನು ಬೆಳೆದು, ಅಂಗಡಿಗೆ ಬಂದು ಸ್ವೀಟ್ ಕಾರ್ನ್ ಇದೆಯಾ ಅಂತ. ಅಂದ್ರೆ ನಾವು ಸಾವಯವದಲ್ಲಿ ಬೆಳೆಯೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸರ್, ಅದ್ಭುತವಾಗಿರುತ್ತೆ ಸರ್ ತಿನ್ನಕಂತೂ. ಹಾಗಾಗಿ ಜನನು ಇಷ್ಟಪಡ್ತಾರೆ, ಒಳ್ಳೆ ಪದಾರ್ಥನೂ ಆಗುತ್ತೆ ಸರ್. ಈ ರಾಸಾಯನಿಕದಲ್ಲಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿಯೇ ಶುಂಠಿಗೆ ಒಳ್ಳೆ ಬೆಲೆ ಸಿಗ್ಲಿಲ್ಲ, ಅಂತದ್ರಲ್ಲಿ ಸಾವಯವದಲ್ಲಿ ಬೆಳೆದಂತ ಶುಂಠಿನ ಹೆಂಗ್ ಮಾರಾಟ ಮಾಡ್ತೀರಾ, ಇದು ಲಾಭದಾಯಕ ಆಗ್ತಿದ್ಯಾ ನಿಮಗೆ ಸರ್? ಗ್ಯಾರಂಟಿ ಲಾಭದಾಯಕ ಆಗುತ್ತೆ. ಈಗೇನು ಅಂತಂದ್ರೆ, ನಮ್ಗೆ ಏನಾರು ಈಗ ರೇಟ್ ಬಿದ್ದೋಗಿತ್ತಲ್ಲ ಮೊನ್ನೆ ಎಲ್ಲ 500-600 ರೂಪಾಯಿ ಎಲ್ಲ ಆಗಿತ್ತು ಬೇಸಿಗೆಯಲ್ಲಿ, ಆ ಟೈಮಲ್ಲಿ 1100 ತನಕ ನಮ್ಮ ಫಲದ ಸಂಸ್ಥೆಯವರು ಮಾರ್ಜಿನ್ ಇದ್ರಲ್ಲಿ ತಗೊಂಡ್ರು, ಅವ್ರಿಗೆ ಸ್ವಲ್ಪ ಕೊಟ್ಟೆ. ಇನ್ ಬಾಕಿ ನಮ್ಮ ಅಂಗಡಿಲೆಲ್ಲ ನಾನು 80 ರೂಪಾಯಿ ಕಮ್ಮಿ ಕೊಡಲ್ಲ, ಆ ರೇಟಲ್ಲಿ ಮಾರ್ತೀನಿ ಸರ್. ಮತ್ತೆ ನಾನು ಒಣಗಿಸಿ ಪುಡಿ ಮಾಡ್ತೀನಿ, ಆ ಪುಡಿನ ತಿನ್ನಕ್ಕೂ ಜನಕ್ಕೆ ಸ್ವಲ್ಪ ಇಟ್ಟಿರ್ತೀನಿ, ಬಾಯಿಗೆ ಹಾಕೊಂಡ್ಬಿಟ್ರೆ ಏನ್ರಿ ಇಷ್ಟೊಂದು ಘಾಟು ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಸರ್. ಪುಡಿನ ಹೆಂಗ್ ಬಳಕೆ ಮಾಡೋದು? ಪುಡಿನ ಯಾವ್ದಕ್ಕಾರು ಬಳಕೆ ಮಾಡಬಹುದು ಸರ್. ನೀವು ಕಷಾಯ ಮಾಡ್ಕೊಳಕಾಗ್ಲಿ ಅಥವಾ ಶುಂಠಿ, ಒಣಶುಂಠಿ ಎಲ್ಲೆಲ್ಲಿ ಬಳಸ್ತೀರಾ ಅಲ್ಲಿಗೆ ಆ ಪೌಡರ್ನ ಹಾಕೊಂಡ್ರೆ ಸಾಕು ಸರ್, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಘಾಟ್ ಇರುತ್ತೆ? ತುಂಬಾ ಅಂದ್ರೆ ತುಂಬಾ ವಿಶೇಷವಾಗಿರುತ್ತೆ ಸರ್. ನಮ್ಮ ಅರಿಶಿನ ಅಷ್ಟೇ, ನಾನು ಮಧ್ಯದಲ್ಲಿ ಮಳೆ ಬಂದಾಗೆಲ್ಲ ಒಂದೊಂದ್ಸರಿ ಅದು ಇದ್ ಮಾಡಕ್ ಆಗಿರಲ್ಲ, ಒಣಗಿಸಿ ಹಾರ್ವೆಸ್ಟ್ ಮಾಡಿ ಇದ್ ಮಾಡಕ್ ಆಗಿರಲ್ಲ ಸರ್. ಎಷ್ಟು ಜನ ಬಂದು ಕೇಳ್ತಾ ಇರ್ತಾರೆ, ನಮ್ಮ ಅರಿಶಿನ ಆಗತ್ತ ಅನ್ಕನು ಅವ್ರು ಬೇರೆ ಕಡೆ ಅರಿಶಿನೇ ಬಳಸಕ್ ಹೋಗಲ್ಲ. ನಾನು ಅಂಗಡಿ ಮಾಡಿದ್ಮೇಲೆ ಜನ ತುಂಬಾ ಜನಕ್ಕೆ ಅದು ಅರಿಶಿನ ಶುಂಠಿ ಇವೆಲ್ಲ ಅವರೇ ಹೇಳ್ತಾರೆ ಕೆಲವರು, ಇಲ್ಲಿ ಬಿಟ್ರೆ ನಾವು ಇನ್ನೆಲ್ಲೂ ತಿನ್ನಲ್ಲ ಇದನ್ನ ಅಂತಂದ. ಹಾಗೆ ನಾವು ಜನರನ್ನ ಏನ್ ಬೇಕು ಅಂತಂದ ಮಾಡ್ತಾ ಹೋಗ್ಬೇಕು, ಜನರಿಗೆ ಏನು ಸಾಧ್ಯನ ಅಷ್ಟು ಒಳ್ಳೇದ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯಕ್ಕೆ ಬಂದ್ಬಿಡ್ತು ಸರ್. ಏನು ಈ ಖರ್ಚಿಲ್ಲ, ಈಗೇನು ನಮ್ದೊಂದು ನಾಟಿ ಹಸು ಇದೆ, ಒಂದ್ ಎಮ್ಮೆ ಇದೆ, ಒಂದೆರಡು ಕಡ್ಸ್ಗಳಿದೆ, ಒಂದಿಷ್ಟು ಆಡುಗಳಿದೆ. ಅಷ್ಟರಲ್ಲಿ ಈಗ ಆಡುಗಳದ್ದು ಡೈಲಿ ಒಂದ್ ಮಂಕ್ರಿ ಗೊಬ್ಬರ ಸಿಗುತ್ತೆ, ಈಗ ತಂದು ಮಾರ್ತಾರಲ್ಲ ಕುರಿ ಗೊಬ್ಬರ ಅಂತ ಅನ್ಬಿಟ್ಟು, ಅದು ಒಂದ್ ಚೀಲ ನೋಡಿದ್ರೆ 150-160 ರೂಪಾಯಿ ತಗೋತಾರೆ. ನಮ್ದು ಬರೀ ಡೈಲಿ ಒಂದೇ ಮಂಕರಿ ಗೊಬ್ಬರ ಆದ್ರೂ ನಾವು 150 ರೂಪಾಯಿ ಅದ್ರಲ್ಲಿ ಸಂಪಾದನೆ ಆದಂಗಾಯ್ತು. ಮತ್ತೆ ಅದ್ರಲ್ಲಿ ಬರೋಂತದ್ದು ಈ ಗುಣಿಗುಣಿಗೆಲ್ಲ ಹಾಕ್ಬಿಟ್ಟಾಗ ಈರೆ ಆಗ್ಲಿ ಆಗ್ಲಾಗ್ಲಿ ಯಾವ್ದಕ್ಕಾದ್ರೂ ನೀವು ಗುಣಿಗುಣಿಗೆ ಆ ಗೊಬ್ಬರ ಹಾಕ್ಬಿಟ್ರೆ ಬಹಳ ಉತ್ಕೃಷ್ಟವಾಗಿರುತ್ತೆ ಸರ್ ಅದು. ಆತರ ಈ ತೊಂಡೆ ಬಳ್ಳಿ ಎಲ್ಲಾನು ಹಾಕೊಂಡಿದೀನಿ. ಈಗ ನೀವು ಬೆಳೆದಂತ ಪದಾರ್ಥಗಳನ್ನ ನೀವೇ ಮಾರಾಟ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ನಾವು ಈಗ ಅಂತಲ್ಲ ಸರ್, ನಾವು ಆಗ ರಾಸಾಯನಿಕದಲ್ಲಿ ಬೆಳೆಯುವಾಗ ನಾವು ಸಂತೆಲ್ ಕುಂತ ವ್ಯಾಪಾರ ಮಾಡ್ತೀವಿ. ಈಗ ನಮ್ಮ ಮನೆಯವರು ಅಷ್ಟೇ, ಏನ್ ಬೇಸರ ಮಾಡ್ಕೊಳ್ಳಲ್ಲ ಅವರು. ಅವರು ಆರಾಮಾಗಿ ಬೇಕಾದ್ರೆ ಅತ್ತೆ ಕಟ್ಟು ಸಂಬಾರ ಸೊಪ್ಪಿರ್ಲಿ, ಸಂತೆಲ್ ಕುಂತ್ ಬಿಟ್ಟು ಮಾರಿ ಅಭ್ಯಾಸ ಇದೆ ನಮಗೆ. ಆತರ ನಾವು ಏನ್ ಬೆಳೆದ್ರು ನಾವು ಮಾರ್ಬೇಕು ಅನ್ನೋದೇ. ಮೂರನೇವರಿಗೆ ಕೊಡಬಾರ್ದು, ಇಲ್ಲ ಕಸ್ಟಮರ್ ಕಮ್ಮಿಗೆ ತಿನ್ಬೇಕು, ಗ್ರಾಹಕ ಇಲ್ಲ ಬಂದ್ರೆ ನಮಗ್ ಬರಬೇಕು, ರೈತರಿಗೆ ಬರಬೇಕು. ಇಲ್ಲ ರೈತಿಂಗ್ ಸಿಗ್ಬೇಕು, ಇಲ್ಲ ಗ್ರಾಹಕಿಂಗ್ ಸಿಗ್ಬೇಕು, ಮಧ್ಯದವನಿಗೆ ಯಾಕೆ ಅಂತ ನಮ್ ಯೋಚನೆ. ಹಂಗಾಗಿ ಮೊದ್ಲಿಂದ ಅಭ್ಯಾಸ ಇದೆ ಸರ್. ನಾವು ಯಾವಾಗ ಕೃಷಿಗೆ ಬಂದು ಒಂದ್ 2 ವರ್ಷಕ್ಕೆ ತರಕಾರಿ ಬೆಳೆಯಕ್ ಸ್ಟಾರ್ಟ್ ಮಾಡಿದೆ, ಆಗ್ಲಿಂದ ಎಲ್ಲಾ ಸಂತೆಗಳಲ್ಲೂ ನಾವು ಕುಂತೆ ಮಾರ್ತಿದ್ವು ಸರ್. ಆಗ್ಲಿಂದ ಈ ಸಾವಯವ ಮಾಡಿದ್ಮೇಲೆ ಕೂಡ ನೀವೇ ಅಂಗಡಿ ಪ್ರಾರಂಭ ಮಾಡಿದ್ರಿ? ಈಗಷ್ಟೇ ಮಾಡಿದ್ದು ಅಂಗಡಿ, ಒಂದೂವರೆ ವರ್ಷ ಆಯ್ತು. ಎಲ್ಲಿ ಮಾಡಿದಿರಿ ಅಂಗಡಿನ? ಚನ್ನರಾಯಪಟ್ಟಣ ಕೋಟೆ ಒಳಗಡೆ ಕೊಳದ ಬೀದಿ ಅಂತ ಇದೆ ಸರ್, ಅಲ್ಲಿ ಮಾಡಿದೀವಿ ಸರ್. ಕೊಳದ ಬೀದಿನಲ್ಲಿ ಎಷ್ಟು ದಿವಸ ಆಯ್ತು ಪ್ರಾರಂಭ ಮಾಡಿ? ಆಗ್ಲೇ 1 ವರ್ಷ 8 ತಿಂಗಳೇನು ಆಗಕ್ ಬಂತು ಸರ್. ಅಲ್ಲೇನು ಅಂಗಡಿ ಇತ್ತು ಅಥವಾ ಬಾಡಿಗೆ ತಗೊಂಡ್ರೆ? ಇಲ್ಲ ಬಾಡಿಗೆ ಸರ್, ನಮಗೆಲ್ಲ ಇಲ್ಲ. ಎಷ್ಟು ಬಾಡಿಗೆ ಕೊಡ್ತೀರಿ ತಿಂಗಳಿಗೆ? ಅದು 7,000 ರೂಪಾಯಿ ಸರ್. 7,000 ರೂಪಾಯಿ ನಿಮ್ಗೆ ಅದು ಲಾಭದಾಯಕವಾಗಿದೆಯಾ? ಏನ್ ತೊಂದರೆ ಇಲ್ಲ ಸರ್, 7,000 ರೂಪಾಯಿ ಬಾಡಿಗೆ ಕೊಟ್ಟಮೇಲೂ ಏನ್ ತೊಂದರೆ ಇಲ್ಲ. ಈಗ ಬರೀ ನೀವು ಬೆಳೆದಂತದ್ದು ಮಾತ್ರ, ಬೇರೆದು ಸಿರಿಧಾನ್ಯಗಳು ಮತ್ತೆ ಗಾಣದ ಎಣ್ಣೆಗಳು ರೈತರಿಂದ, ಈ ಅಥಣಿ ಎಲ್ಲೆಲ್ಲಿ ನಮ್ಮ ಸಾವಯವ ಕೃಷಿಕರು ಇದಾರೆ ಅವ್ರ ಸಂಪರ್ಕ ಇದೆ, ಅವ್ರ ಕಡೆಯಿಂದ ತರ್ಸ್ಕೋತೀವಿ ಸರ್. ನಾವ್ ಯಾರ ಹತ್ರನು ಮೊದ್ಲೆಲ್ಲ ಕೆಲವೆಲ್ಲ ಇವರಿಂದ ತಗೋತಿದ್ವು, ಈಗ ಅದ್ ತಗೊಳ್ತಾ ಇಲ್ಲ. ನಮ್ಮ ಮತ್ತೆ ಫೆಡರೇಷನ್ ನಮ್ಮ ಆಸನ ಕೊಡುಗ ಒಕ್ಕೂಟ ಇದೆಯಲ್ಲ, ಅವ್ರ ಹತ್ರ ಸ್ವಲ್ಪ ತಗೊಳ್ತೀವಿ, ಇನ್ ಬಾಕಿದೆಲ್ಲ ಹೆಚ್ಚಿಗೆ ರೈತರ ಹತ್ರನೇ ಖರೀದಿ ಮಾಡೋದು ಸರ್. ಇಲ್ಲೂ ನಮ್ ಚನ್ನರಾಯಪಟ್ಟಣದಲ್ಲೂ ಅಷ್ಟೇ, ಸಾವಯವ ರೈತರು ಯಾರ್ಯಾರಿದ್ದಾರೆ ಅವ್ರದ್ದು ಹಣ್ಣುಗಳಿದ್ರೆ ನಮ್ಗೆ ಯಾರು ಇವ್ರು 100% ಇದಾರೆ ಅಂದ್ರೆ ಅವ್ರದ್ದು ಮಾತ್ರ ಇಡೋದು, ಇಲ್ಲಾಂದ್ರೆ ಖಾಲಿ ಬಿಟ್ಟಿರ್ತೀವಿ ಹಣ್ಣಿಂದು ರ್ಯಾಕ್ ಎಲ್ಲ. ಸಿಕ್ಕಿದ್ರೆ ನಮ್ಮವ್ರದತ್ರ ಮಾತ್ರ ಸಿಕ್ಕಿದ್ರೆ ಮಾತ್ರ ಮಾರ್ತೀವಿ. ಅದನ್ನೇ ಜನಗೂ ಹೇಳ್ತೀನಿ, ನೋಡಿ ನಮ್ಮ ಹತ್ರ ಇದ್ದಾಗ ಕೊಡ್ತೀವಿ ಇಷ್ಟೇ ಬೆಲೆ ಅಂತ ಅದ ನಿಗದಿಯಾಗಿ ಹೇಳ್ತೀವಿ ಸರ್. ಈಗ ಬೇರೆಯವರು ಸಾವಯವದಲ್ಲೇ ಬೆಳೆದಿರ್ತಾರೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲ ನಮ್ಮ ಸಂಪರ್ಕದಲ್ಲಿ ಬೇರೆ ಎಲ್ಲಾರನ್ನು ಹೋಗಿ ಬಂದು ನಾವು ಅವ್ರ ಜೊತೆ ಹತ್ರದಲ್ಲಿ ಇರ್ತೀವಿ. ಅವರು ಮಾಡಲ್ಲ ಅಂತ ನಮಗೆ 100% ಚೆನ್ನಾಗಿರುತ್ತೆ ಅಂತವ್ರ ಹತ್ರ ಮಾತ್ರ. ಕೆಲವರೆಲ್ಲ ಬರೀ ರಾಸಾಯನಿಕ ಹಾಕೊಂಡು ನಾನು ಸಾವಯವ ಸಂತೆಲ್ ಮಾಡ್ತೀನಿ ಅಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಅಂತಾರೆ, ಅಂತವ್ರ ಹತ್ರ ಏನು ಖರೀದಿ ಮಾಡಲ್ಲ ನಾನು. ಮಾಡಲ್ಲ. ಮತ್ತೆ ಬೇರೆಯವ್ರು ಏನ್ ಖರೀದಿ ಮಾಡ್ತಾರೋ ಅದಕ್ಕಿಂತ ಹೈಯೆಸ್ಟ್ ಬೆಲೆ ಕೊಟ್ಟೆ ಮಾಡೋದು. ನಮ್ಗೇನು 1-10 ರೂಪಾಯಿ ಸಿಕ್ಕರ್ ಸಾಕಷ್ಟೇ. ಏಕೆಂದ್ರೆ ರೈತ ಅದರಲ್ಲಿ ನಾನು ಸಾವಯವದಲ್ಲಿ ಬೆಳೆದ್ರು ನನಗೆ ಅನುಕೂಲ ಆಗುತ್ತೆ ಅನ್ನೋದು ಅವನಿಗೆ ಮನೋಭಾವ ಬರಬೇಕು ಅಂತ. ನಾವಿನ್ ಎಷ್ಟು ವರ್ಷ ಇದೆಲ್ಲನೂ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಅಂತ ಟೈಮ್ಗೆ ಒಂದ 10-20 ಜನ 50 ಜನ ರೈತರು ನಮ್ಮ ತಾಲೂಕಲ್ಲಿ ಉಟ್ಕೊಂಡ್ರು ಅಂತಂದ್ರೆ, ನಾವಿಲ್ಲದ್ರು ಇನ್ನೊಬ್ರು ಒಳ್ಳೆ ಆಹಾರನ ನಮ್ ಜನಕ್ಕೆ ಕೊಡಬಹುದು, ಹಾಸ್ಪಿಟ್ಲಿಗೆ ಹೋಗೋದನ್ನ ತಪ್ಪಿಸಬಹುದು. ಈಗ ನಮ್ದೇ ತಗೊಂಡ್ರು ಈಗ 19 ವರ್ಷ ಆಗಿದೆ ನಾನು ರಾಸಾಯನಿಕ ಬಿಟ್ಟು, ಇದುವರೆಗೂ ನಾನು ಒಂದ್ ಟ್ಯಾಬ್ಲೆಟ್ ತಗೊಂಡಿಲ್ಲ, ಒಂದ್ ಇಂಜೆಕ್ಷನ್ ತಗೊಂಡಿಲ್ಲ ಸರ್ 19 ವರ್ಷದಿಂದ. ಹೌದು ಸರ್, ಅದೊಂದು ನಮ್ದು ತುಂಬಾ ಒಳ್ಳೆ ಇದು ಸರ್. ನಮ್ದು ಆರೋಗ್ಯ ಸುಧಾರಿಸುತ್ತೆ. ಹೌದು ಸರ್, ಪದಾರ್ಥಗಳನ್ನ ಯಾರು ಬಳಕೆ ಮಾಡ್ತಾರೋ ಅವ್ರ ಆರೋಗ್ಯ ಖಂಡಿತ ಸುಧಾರಿಸುತ್ತೆ, ಗ್ಯಾರಂಟಿ. ಕೆಲವ್ರು ಹೇಳ್ತಾರೆ ತರಕಾರಿ ತಗೊಂಡೋಗಿ ತಿಂದವರು ಈ ರುಚಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ತೋಟವನ್ನ ಸಾವಯವ ತೋಟ ಅಂತ ಹೇಳಿ ನೀವು ದೃಢೀಕರಿಸಿದಿರ ಅಲ್ವಾ? ಹೌದು ಸರ್. ಯಾವಾಗ ಮಾಡಿದ್ರಿ ಇದನ್ನ? ಹೇಗೆ? 2003 ದೃಢೀಕರಣಕ್ಕೆ ಕೊಟ್ಟವು, 2007 ದೃಢೀಕರಣ ಆಯ್ತು ಸರ್. ಅದು ನಂಬರ್ ಎಲ್ಲ ಆಯ್ತು. ಅದು ನಮ್ಮ ಫಲದ ಸಂಸ್ಥೆಯವರು ಅವ್ರ ಕಡೆಯಿಂದ ಗ್ರೂಪ್ ಸರ್ಟಿಫಿಕೇಶನ್ ಅಲ್ಲಿ ಮಾಡಿಸಿದ್ರು. ಮತ್ತೆ ಈ ಸಾರಿನೂ ನಾವು ಒಂದು 25-30 ಜನ ರೈತರನ್ನ ಗ್ರೂಪ್ಗೆ ಹೊಸದಾಗಿ ಸರ್ಟಿಫಿಕೇಶನ್ ಸೇರಿಸಿದೀವಿ. ಸರ್ಟಿಫಿಕೇಶನ್ ಆಗಿದೆ. ಕೆಲವರು ಅದರಲ್ಲಿ 100% ಮಾಡೋರು ಬೇಕು, ಅದರಲ್ಲಿ ಕೆಲವರು ಒಂದೇ ಒಂದು ತೋಟ ಮಾಡ್ತೀನಿ ಅದೇನಾಗುತ್ತೆ ಅವರು ಮನ್ಸು ಅವರಿಗೆ ಸ್ಥಿಮಿತ ಇರಲ್ಲ. 100% ಮಾಡೋರು ಒಂದ್ 5-6 ಜನ ಈ ವರ್ಷನೂ ಸಿಕ್ಕಿದ್ದಾರೆ ಸರ್, ತುಂಬಾ ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋರು ಸಿಕ್ಕಿದ್ದಾರೆ. ಸೊ ಅದೆಲ್ಲ ಈಗ ನಾವು ಅವ್ರನ್ನೆಲ್ಲ ಸೇರಿಸ್ಕೊಂಡು ಮುಂದೆ ಒಂದು ಹೆಚ್ಚಿನ ತರಕಾರಿಗಳನ್ನ ಬೆಳೆದು ಬೇರೆ ಎಲ್ಲೆಲ್ಗಾರು ಸಂಪರ್ಕ ಮಾಡ್ಕೊಳ್ಳೋಣ ಅನ್ನೋ ಯೋಚನೆನೂ ಇದೆ. ಈಗ ಸದ್ಯಕ್ಕೆ ಹೆಂಗೋ ನಡೀತಾ ಇದೆ ಸರ್. ಹಾಗೆ ಈ ದೃಢೀಕರಣ ಮಾಡಿಸ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಇದು ನನಗ್ ಗೊತ್ತಿರೋರು ಇವ್ರು ಸಾವಯವ ಮಾಡ್ತಾರೆ ಅಂತ ಹೇಳ್ಬೋದು ಸರ್. ಈಗ ನನ್ ಮೆಟೀರಿಯಲ್ ನ ಎಲ್ಲೋ ಈಗ ಒಂದು ಹೊರದೇಶದವನ ಯಾರ ಬಂದು ಬಯರ್ಸ್ ಖರೀದಿ ಮಾಡ್ತೀನಿ ಅಂತಂದ್ರೆ ಅವಾಗ ಅವನ್ ಕೇಳೋದು ದೃಢೀಕರಣ ಆಗಿದೆಯಾ ಅಂತ ಕೇಳ್ತಾನೆ. ಯಾಕೆಂದ್ರೆ ನನ್ನ ಹತ್ರ ಮೆಟೀರಿಯಲ್ ತಗೊಳ್ಳೋನು ಅವನೇನ್ ಮಾಡ್ತಾನೆ, ಗೊತ್ತಿದ್ರೆ ಈಗ ಬಂದ ಗಣೇಶಣ್ಣ ಮಾಡ್ತಾರೆ ಅಂತ ತಗೊಳ್ತಾರೆ. ಸಂತೆಲ್ ಆಗ್ಬೋದು, ಈಗ ಮಾರ್ಕೆಟ್ ಅಲ್ಲಿ ಆಗ್ಬೋದು, ಈಗ ನಾನು ಅಂಗಡಿಲಿ ಆಗ್ಬೋದು. ಅದೇ ಈಗ ಹೊರಗಡೆ ಕಳಿಸಿದಾಗ ಅವನಿಗೆ ಒಂದು ಪ್ರೂಫ್ ಬೇಕು, ಈಗ ಓದಿದೀವಿ ಅಂದ್ರೆ ಹೆಂಗ್ ಸರ್ಟಿಫಿಕೇಶನ್ ಬೇಕು, ಹಂಗೆ ಇದು ಒಂದು ಸರ್ಟಿಫಿಕೇಶನ್ ಬೇಕು. ಹಾಗಾಗಿ ಹೊರಗಡೆ ಮಾರುವಾಗ ಮತ್ತೆ ನಾವು ಈಗ ಅವರೇ ಫಲದವರೇ ತಗೋಬೇಕು ಅನ್ನೋದಿಲ್ಲ, ಬೇರೆಯವ್ರಿಗೆ ಕೊಡೋದಾದ್ರೂ ಅವರು ಟಿಸಿ ಎಲ್ಲ ಕೊಡ್ತಾರೆ. ನಮ್ಗೆ ರೇಟ್ ಗಿಟ್ಲಿಲ್ಲ ಅಂದ್ರೆ ಹಂಗೆ ಯಾವ್ದು ಆಗಿಲ್ಲ, ಎಲ್ಲವನ್ನೂ ತಗೊಂಡಿದ್ದಾರೆ. ಅವಕಾಶ ಇದೆ ಸರ್, ಈಗ ಮಾಡಿಸ್ದವ್ರ ಹತ್ರನೇ ಕೊಡ್ಬೇಕು ಮೆಟೀರಿಯಲ್, ಅವ್ರು ಕೇಳಿದ್ಕೆ ಕೊಡ್ಬೇಕು ಅನ್ನೋದೇನಿಲ್ಲ ಇದರಲ್ಲಿ, ನಾವ್ ಎಲ್ಲಿಗೆ ಬೇಕಾದ್ರೂ ಕೊಡ್ಬೋದು. ಅದು ಒಂದು ದೊಡ್ಡ ಉಪಯೋಗ ಇದೆ ಸರ್ ಇದರಲ್ಲಿ. ಈ ದೃಢೀಕರಣ ಅವಾಗ ಅವಾಗ ನವೀಕರಣ ಮಾಡಬೇಕು, ಹೇಗೆ? ಇಯರ್ಲಿ ಒನ್ಸ್ ಬರ್ತಾರೆ, ಆವಾಗ ನವೀಕರಣ ಮಾಡಬೇಕು. ಬಟ್ ನಾವು ಏನು ಅಂದ್ರೆ ನಮ್ಮಲ್ಲಿ ಹಣ ಒಂದು ತಗೊಳಲ್ಲ ಅವರು, ನಮ್ಮ ಫಲದವರು. ಯಾಕೆ ಅಂತಂದ್ರೆ ನಮ್ಗೆ ಹೊರ ದೇಶದಿಂದ FFL ಫಂಡ್ ಎಲ್ಲ ಬರುತ್ತೆ ಸರ್, ನಮ್ಮ ಸಂಸ್ಥೆ ಅಲ್ಲಿಗೆ ಫಲದ ಸಂಸ್ಥೆಗೆ ಬರುತ್ತೆ. ಇಲ್ಲಿ ನಮ್ಮ ತಾಲೂಕಲ್ಲಿ ನಾನು ರೆಪ್ರೆಸೆಂಟೇಟಿವ್ ಆಗಿದೆ, ಅದಕ್ಕೆ ನಮ್ಮ ಗ್ರೂಪಿಗೆಲ್ಲ ಅದ್ರಲ್ಲಿ ಬರೋಂತದನ್ನ ಸಾರ್ವಜನಿಕವಾಗಿ ಉಪಯೋಗಿಸ್ಕೊಳ್ಳೋದು, ಮತ್ತೆ ರೈತರ ಒಂದು ಸಂಕಷ್ಟಗಳಿಗೆ, ಮತ್ತೆ ರೈತರಿಗೆ ಒಂದು ಬಯೋಡೈನಾಮಿಕ್ ಮಾಡಬೇಕು, ಯಾವ್ದಾರು ಒಂದು ಮಾಡಬೇಕು ಅಂತಂದ್ರೆ ಎಲ್ಲ ಅವರೇ ಅದನ್ನ ಫ್ರೀಯಾಗಿ ಕೊಡ್ತಾರೆ. ಮತ್ತೆ ಹೆಚ್ಚು ನಾನು ಏನು ಇವತ್ತು ಹೆಚ್ಚು ಗಿಡ ಬೇರೆಗಳನ್ನ ಹಾಕಿದ್ದೀನಿ, ಬೇರೆ ಅಂತಂದ್ರೆ ಚಕ್ಕೆ ಇವೆಲ್ಲ ಹಾಕಿದ್ದೀನಿ ಅಂದ್ರೆ ಎಲ್ಲ ಅವರೇ ಕೊಟ್ಟಿದ್ದು ಸರ್, ಬಯೋಡೈವರ್ಸಿಟಿ ಇದು. ಮತ್ತೆ ಮನೆಗೆ ಒಂದು ಬಯೋಗ್ಯಾಸ್ ಅದನ್ನು ಅವರ ಫಂಡಲ್ಲೇ ಇದು ಮಾಡಿದ್ರು, ಹಾಗಾಗಿ ಒಳ್ಳೆ ಅನುಕೂಲ ಮಾಡಿಕೊಡ್ತಾ ಇದಾರೆ ಸರ್. ಅದು ಆ ಫಂಡಲ್ಲಿ ಅವ್ರಿಗೆ ಎಲ್ಲಾರ್ದು ಸರ್ಟಿಫಿಕೇಶನ್ ದುಡ್ಡು ಕೊಡ್ತಾ ಇದಾರೆ. ಮೊದ್ಲು ನಾವು ಮಾಡಿಸಿದಾಗ ಎಕರೆಗೆ 700 ರೂಪಾಯಿ ಕೊಟ್ಟು ನಾವು ವರ್ಷಕ್ಕೆ ಮಾಡಿಸ್ತಾ ಇದ್ವಿ ಸರ್ ಪ್ರಾರಂಭ ಮಾಡಿದಾಗ. ಈಗ ನೋಡಿ ಸ್ವಲ್ಪ ಒಂದ್ ಚೂರು ಮುಂದಕ್ಕೆ ಹೋಗೋ ಹೊತ್ತಿಗೆ ಈಗ ಜನ ದುಡ್ಡೇ ಕೊಡೋದಿಲ್ಲ, ಉಚಿತವಾಗಿ ಆಗ್ತಾ ಇದೆ. ಮತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋರು ಅವರೇ ಮಾಡ್ತಾರೆ, ಸೌಲಭ್ಯಗಳನ್ನು ಕೂಡ ಸೌಲಭ್ಯಗಳಿದೆ ಸರ್. ಈಗ ನಮ್ಮ ಆ ಫಂಡ್ ಬಂದಿದ್ನ ಈಗ ನಮ್ಮ ತಾಲೂಕಲ್ಲಿ ಬೇಕು, ಯಾರ್ಯಾರಿಗೆ ಬೇಕು, ಯಾವ್ದಾರ ರೀತಿ ಬೇಕು, ಈಗ ಅವರು ಕಷ್ಟದಲ್ಲಿ ಇರ್ತಾರೆ, ಅವ್ರ ಮಗುಗೆ ಫೀಸ್ ಕಟ್ಟಬೇಕು ಅಂತ ಟೈಮಲ್ಲೂ ಅದನ್ನ ಬಳಸ್ಕೋಬಹುದು ಸರ್, ಅಥವಾ ನೀರಾವರಿ ಮಾಡ್ಕೋಬೇಕು ಅದಕ್ಕೂ ಸಪೋರ್ಟ್ ಮಾಡ್ತಾರೆ. ನಾವೇನೇನ್ ಬೇಕು ಅಂತ ಹೇಳ್ತೀವೋ ಅಂತದಕ್ಕೆಲ್ಲ, ನಮ್ಮ ಏರಿಯಾದಿಂದ ಮೆಟೀರಿಯಲ್ ಎಷ್ಟು ಹೋಗುತ್ತೆ ಅವ್ರಿಗೂ ಕೊಡ್ಬೇಕಲ್ಲ, ಲಾಭಾಂಶ ಬಂದಾಗ ತಾನೇ ನಮಗೆ ಅವರು ಕೊಡೋದು. ಹಾಗಾಗಿ ಅಲ್ಲಿ ಲಾಭಾಂಶ ನೋಡಿಕೊಂಡು ಆ ಏರಿಯಾಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಸರ್. ಆ ತರ ಸೌಲಭ್ಯ ಇದೆ. ಈಗ ಅಂಗಡಿ ಮಾಡಿದ್ಮೇಲೆ ತರಕಾರಿಗಳನ್ನ ಬೆಳಿಲೇಬೇಕು, ಪ್ರತಿ ದಿವಸ ಅದನ್ನ ನೀವು ಮಾರಾಟ ಮಾಡಬೇಕಾಗುತ್ತೆ ಅಂದ್ರೆ ಜನರು ಕೂಡ ಕೇಳ್ಕೊಂಡ್ ಬರ್ತಾರೆ. ಹೌದು ಸರ್. ಏನೇನ್ ತರಕಾರಿಗಳನ್ನ ಬೆಳಿತೀರಿ ಈಗ ಸದ್ಯಕ್ಕೆ? ಹೀರೆ ಆಗ್ಲ ತೊಂಡೆ ಇಂಥವೆಲ್ಲ ಮಾಡ್ತಾ ಇದೀವಿ, ಮಧ್ಯದಲ್ಲಿ ಇರಲ್ಲ ಒಂದೊಂದು ಒಮ್ಮೊಮ್ಮೆ ಖಾಲಿ ಆಗ್ಬಿಟ್ಟಿರುತ್ತೆ, ಅವಾಗ ಈ ಅತಿಯಾದ ಮಳೆ ಆದಾಗ ಒಂದಾಲೆ 20 ದಿವಸ ಆಯ್ತು ನೀರ್ ನಿಂತಿದೆ ಸರ್ ಭೂಮಿಗಳಲ್ಲಿ, ಮಳೆ ಜಾಸ್ತಿ ಆಯ್ತು, ಈಗ ಹಾಕಿರೋ ಬೆಳೆಗಳೆಲ್ಲ ಹೋಗ್ತಾ ಇದೆ, ಮತ್ತೆ ರೆಡಿ ಮಾಡಿ ಮತ್ತೆ ಮಾಡೋದು, ಹಂಗೆ ಬಂದಿದ್ದಂತದ್ದು ತಗೊಂಡೋಗಿ ಇಡ್ತೀವಿ. ಹಣ್ಣು ಗಿಣ್ಣು ಎಲ್ಲ ಇದ್ದೇ ಇರುತ್ತೆ, ಏನಾರ ಮಿಸ್ ಆದಾಗ ಏನು ಮಾಡಕ್ಕಾಗಲ್ಲ. ಉಳುಮೆನೂ ಕೂಡ ಬಹಳ ಕಡಿಮೆ ಮಾಡ್ತೀನಿ. ಉಳುಮೆನೇ ಇಲ್ಲ ಈಗ. ಈ ತರಕಾರಿಗಳನ್ನ ಮತ್ತೆ ಹೆಂಗ್ ಬೆಳಿತಾರೆ? ತರಕಾರಿ ಅಂದ ತಕ್ಷಣ ಉಳುಮೆ ಮಾಡ್ಬೇಕು ಅಂತ ಅಂತಾರೆ, ಅರೆ ಹೊಡಿಬೇಕು ಅಂತಾರೆ, ಅಂತರ ಬೇಸಾಯ ಮಾಡ್ಬೇಕು ಅಂತಾರೆ, ನೀವ್ ಹೇಗ್ ಮಾಡ್ತಿದ್ರೆ ಅದ್ರ ಬಗ್ಗೆ? ಖಂಡಿತ ಉಳುಮೆ ಅವಶ್ಯಕತೆ ಇಲ್ಲ ಸರ್ ಭೂಮಿಗೆ, ಅಲ್ಲಿರೋ ಸೂಕ್ಷ್ಮ ಜೀವಿಗಳೇ ಉಳುಮೆ ಮಾಡ್ತಾ ಇರುತ್ತೆ. ಇವ್ರು ಏನಂದ್ರೆ ಒಂದ್ ಬೆಡ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕಳೆ ಕಿತ್ಕೊಂಡು ಬೀಜ ಇಡ್ಬೇಕಷ್ಟೇ, ಬೀಜ ಇಡಬೇಕು, ಜೀವಾಮೃತ ಗೋಕೃಪಾಮೃತ. ಈಗ ನಾನು ಗೋಕೃಪಾಮೃತನೂ ಸಹ ಮಾಡ್ತಾ ಇದ್ದೀನಿ ಈಗ ಒಂದು ವರ್ಷದಿಂದ, ಈಗ ಒಂದೂವರೆ ವರ್ಷದಿಂದ ಬಯೋಡೈನಾಮಿಕ್ ಸಿಸ್ಟಮ್ ಅಲ್ಲಿ ಅದನ್ನು ಗೊಬ್ಬರನೂ ಮಾಡಿಕೊಂಡು ಕಾಂಪೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅವೆಲ್ಲ ಈಗ ಏನಾಗ್ತಾ ಇದೆ ಅಂದ್ರೆ ಒಂದಕ್ಕೊಂದಕ್ಕೊಂದಕ್ಕೆ ಪ್ಲಸ್ ಆಗ್ಬಿಟ್ಟು ಏನಕ್ಕಿಟ್ರು ಬಹಳ ಚೆನ್ನಾಗಿ ಬರುತ್ತೆ ಸರ್ ಬೆಳೆಗಳು. ಅಂದ್ರೆ ಕೈನಲ್ಲೇ ಆಗ್ತಾ ಮಾಡ್ಕೊಳ್ಳೋದು ಅಷ್ಟೇ, ಬೆಡ್ ಮಾಡ್ಕೊಳ್ಳೋದು, ಬೆಡ್ ಮಾಡ್ಕೊಂಡಿರೋದು, ಅವಾಗ ಉಳುಮೆನೇ ಅವಶ್ಯಕತೆ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ಬೆಳಿತೀರ ಈಗ ತರಕಾರಿ? ನಾವೆಲ್ಲ ಕಮ್ಮಿ ಪ್ರಮಾಣ ಸರ್, ಏನು ಈಗ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಈಗ ಆಗ್ಲ ಒಂದು ಜಾಸ್ತಿ ಮಾಡಿದೀನಿ ಹಿಂದೆ, ಇನ್ ಬಾಕಿವೆಲ್ಲ ಏನಂದ್ರೆ ನಾವು ಮಾರಾಟ ಮಾಡೋಷ್ಟು ಮಾಡ್ತೀವಿ. ಈಗ ಯಾರೋ ಒಬ್ರು ನೆಲಮಂಗಲದವ್ರೊಬ್ರು ಸಂಪರ್ಕ ಮಾಡ್ಕೊಂಡಿದ್ರು, ಅವ್ರೇನಾರ ಮಾಡ್ಕೊಂಡ್ರೆ ನಮ್ಗೆ ದಿನಕ್ಕೆ ಅಟ್ ಲೀಸ್ಟ್ 1,000 kg ಬರಂಗೆ ಮಾಡ್ಕೊಡಿ, ನಮ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ವರ್ತ್ ಆಗುತ್ತೆ ಅಂತಿದ್ರು. ಹಂಗೇನಾರ ಮುಂದಕ್ಕೆ ನೋಡ್ಬೇಕು, ಇದು ಲೇಬರ್ ಸಿಗಲ್ಲ, ಇವತ್ತಿನ ಲೇಬರು ಚೆನ್ನಾಗಿ ಕೆಲಸ ಮಾಡಲ್ಲ, ಎಲ್ಲ ವಯಸ್ಕರೆಲ್ಲ ಪಟ್ಟಣ ಸೇರ್ತಾರೆ, ವಯಸ್ಸಾದವ್ರು ಬರ್ತಾರೆ ಪಾಪ. ನಾವು ಯಾಕೆಂದ್ರೆ ನಮ್ಮ ಇದಕ್ಕೆ ಯೋಚನೆ ಮಾಡಿದ್ರೆ ಪಾಪ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಇವತ್ತು ಕೂಲಿಗಳೆಲ್ಲ ಬಹಳ ದುಬಾರಿಯಾಗಿದೆ. ಹಾಗಾಗಿ ಈಗ ರೈತ ಮಾಡ್ಬೇಕು ಅಂದ್ರೆ ಕೈ ಮುಟ್ಟಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ದುಡ್ಡು ಸರ್, ದುಡ್ಡು ಸಿಗುತ್ತೆ, ಅದು ಸ್ವಲ್ಪ ಲಾಭದಾಯಕ ಅಂತ ಅನ್ಸುತ್ತೆ. ಹಾಗಾಗಿ ನಿಮ್ ಕೈಲಿ ಎಷ್ಟು ಸಾಧ್ಯನಾ ಅಷ್ಟು ಮಾಡ್ತೀರಾ? ಅಷ್ಟು ಮಾಡ್ತಾ ಇದೀವಿ. ಯಾರ್ಯಾರು ಕೆಲಸ ಮಾಡ್ತೀರ ತೋಟದಲ್ಲಿ? ನಮ್ಮ ಮನೆಯವರು ನಾವು ಸರ್ ಇಬ್ರೆ, ಈಗ ಮಕ್ಕಳು, ಈಗ ಮಗನು ಅವನು MSc ಅಪ್ಲೈಡ್ ಜಿಯಾಲಜಿ ಮಾಡಿದ್ದ, ಅವನು ಮಾರ್ನಿಸ್ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಮಗಳು ಎಂ ಎಸ್ ಸಿ ಕೆಮಿಸ್ಟ್ರಿ ಮಾಡಿದ್ಲು, ಅವಳು ಇಲ್ಲಿ ನಮ್ ಚಂದ್ರಾಯಪುರ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಾಳೆ. ಹಂಗಾಗಿ ನೀವೇ ಮಾಡ್ಬೇಕು, ನಾವಿಬ್ರೇ ಮಾಡ್ತಾ ಇದ್ವಿ. ಇಲ್ಲ ಇಲ್ಲ, ಅವ್ರದಿನ್ನೇನು ಅವ್ರವ್ರದೇ ಆದಂತ ಸಂಸಾರಗಳು ಆಗೋದ್ವಲ್ಲ, ಹಾಗಾಗಿ ಅವ್ರದೇನಿಲ್ಲ, ಎಲ್ಲ ನಾವೇ ಮಾಡ್ಕೋಬೇಕು ಸರ್. ಹಣ್ಣಿನ ಗಿಡಗಳು ಏನೇನು ಹಾಕೊಂಡಿದ್ದೀರಿ? ಎಲ್ಲದು ಇದೆ, ದಾಳಿಂಬೆ, ಸಪೋಟ, ಮಾವು, ಈ ತರದ್ದೆಲ್ಲ ನಮ್ಮನೆಗೆ ಬೇಕಾದಂತದ್ದು, ಕಿತ್ತಳೆ, ಇದನ್ನೆಲ್ಲ ಹಾಕೊಂಡಿದೀವಿ ಸರ್ ಮನೆಗೆ ಬೇಕಾದಂತದ್ದು. ಜೊತೆಗೆ ಒಂದಷ್ಟು ಮಾರಾಟ ಮಾಡಿ ಅಂದ್ರೆ, ನಾವು ಹೆಚ್ಚು ನನ್ನ ಯೋಚನೆ ಏನು ಅಂದ್ರೆ, ನಾವು ಬ್ಯಾಗ್ ಹಿಡಿದು ಟೌನ್ ಅಲ್ಲಿ ಹೋಗಿ ಎಲ್ಲಾರ ಯಾರ್ದಾರು ನಂಟ್ರ ಮನೆಗೆ ಹೋಗ್ತೀನಿ ಅಂದ್ರೆ ಬ್ಯಾಗ್ ಇಟ್ಕೊಂಡು ಹೋಗ್ಬಾರ್ದು, ಮನೆಯಿಂದನೇ ಏನಾದ್ರು ಕಿತ್ಕೊಂಡು ಅದಕ್ಕೆ ಹಾಕೊಂಡು ತಗೊಂಡು ಹೋಗ್ಬೇಕು, ಬ್ಯಾಗ್ ಹಿಂಕೊಂಡೇ ಹೋಗ್ಬೇಕು. ಅದು ಬೇರೆಯವನ ಹತ್ರ ಹೋಗಿ ಬ್ಯಾಗ್ ಹಿಡಿಬಾರ್ದು ಅನ್ನೋದು ನನ್ನ ಯೋಚನೆ ಸರ್. ಆತರ ಎಷ್ಟು ವರ್ಷ ಆಯ್ತು ಈಗ ಬ್ಯಾಗ್ ತುಂಬಿಕೊಂಡು ಹೋಗಿ ಪ್ರಾರಂಭ ಮಾಡಿ? ಅಲ್ಲೇ ಸುಮಾರು ದಿನ ಆಗಿದೆ ಸರ್, ಪರವಾಗಿಲ್ಲ. ಯಾವ್ಯಾವ ಸೀಸನ್ ಅಲ್ಲಿ ಏನೇನಿರುತ್ತೆ ಸಿಬಿ ಐತೆ, ಅದು ಯಾವಾಗ್ಲೂ ಹೆಚ್ಚು ಕಮ್ಮಿ ಸಿಗುತ್ತೆ ಹಿಂದೆ ಮುಂದೆ. ಆತರ ಏನಿರುತ್ತೋ ಅದನ್ನ ತಗೊಂಡೋಗಂತದೇ ಅಭ್ಯಾಸ ಮಾಡ್ಕೊಂಡಿದೀವಿ ಸರ್. ನಾವ್ ಈಗ ಯಾವ್ದು ಈ ಮೈದಾ ಬಳಸಿದ್ದಾಗ್ಲಿ, ಸಕ್ಕರೆ ಬಳಸಿದ್ದಾಗ್ಲಿ, ಯಾವ ಐಟಮ್ ಗಳನ್ನು ಬಳಕೆ ಮಾಡೋದಿಲ್ಲ, ಬಳಕೆ ಮಾಡಲ್ಲ, ಬಳಕೆ ಮಾಡೋದಕ್ಕೂ ಕೊಡೋದಿಲ್ಲ. ಇಲ್ಲ ಸರ್, ನಾನ್ ತಗೊಂಡೋಗಲ್ಲ ಸರ್ ಎಲ್ಲಿಗೂ. ತೀರಾ ಒಂದು ಅಲಸನನ್ನ ತಗೊಂಡೋಗೋದಾಗ್ಲಿ ಅಂತದನ್ನ ತಗೊಂಡೋಗಲ್ಲ. ಆವಾಗ ನಮ್ಮ ಮನಸ್ಸಿನಿಂದ ಕೊಟ್ಟದ್ದಂತದಾಗುತ್ತೆ ಸರ್, ಇದು ಬಹಳ ತೃಪ್ತಿಯಿಂದ ಅವರಿಗೆ ಕೊಟ್ಟಾಗ ಆಗುತ್ತೆ ಸರ್. ತುಂಬಾ ಜನ ರೈತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಬೆಳೆದಿದ್ದನ್ನ ನಾವ್ ಯಾಕೆ ಮಾರಾಟ ಮಾಡೋದಿಲ್ಲ ಅಂತ ಅಂದ್ರೆ, ಸುಮಾರು ಸಮಯ ಹಾಳಾಗುತ್ತೆ, ನಮ್ ಕೆಲಸ ಆಗೋದಿಲ್ಲ, ಹಂಗಾಗಿ ನಾವು ಒಟ್ಟಿಗೆ ಕೊಟ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಈಗ ನೀವು ನೀವೇ ಕೆಲಸ ಮಾಡ್ಕೊಂಡು ಅಂಗಡಿನಲ್ಲಿ ನೀವೇ ಮಾರಾಟ ಮಾಡ್ಕೊಂಡು ಎರಡನ್ನೂ ನಿಭಾಯಿಸ್ತಾ ಇದ್ರಲ್ಲ, ಹೇಗೆ ನಿಭಾಯಿಸ್ತೀರಾ ಇದನ್ನ? ಸರಿ, ಈಗ ನಮ್ಮ ಜನರಿಗೆ ಕೀಳಿರ್ಮೆ ಇದೆ ಸರ್. ಅವರು ಮಾರಕಾಗಲ್ಲ ಅಂತ ಹೇಳಲ್ಲ, ಅವ್ರು ಕುಂತ್ಕೊಂಡು ಮಾರುವಾಗ ಬೇರೆಯವ್ನ ನೋಡ್ಬಿಟ್ರೆ, ಅಯ್ಯೋ ಇವನು ಸೌತೆಕಾಯಿ ಮಾರ್ತಿದ್ದ, ಇವನು ಸಾಂಬಾರ್ ಸೊಪ್ಪು ಮಾರ್ತಿದ್ದ ಅಂತ ಈ ಅಳಿಸ್ತಾರೆ ಅನ್ನೋದು ಕೀಳಿರುಮೆ ಇದೆ. ಅದನ್ನ ಯಾವತ್ತು ನಮ್ಮ ರೈತರು ಬಿಡ್ತಾರೋ ಅವತ್ತು ಉದ್ದಾರ ಆಗ್ತಾರೆ. ಯಾಕೆಂದ್ರೆ ಅವನೇನ್ ಕಳ್ತನ ಮಾಡಿಲ್ಲ, ಅವನ್ ಬೆಳೆದಿದ್ದಾನೆ, ತಂದು ಮಾರ್ತಾನೆ. ಅದನ್ನ ನಾನ್ ಬೆಳೆದಿನಿ, ನಾನ್ ಮಾರ್ತೀನಿ ಅನ್ನೋದಿರ್ಬೇಕು ಹೊರ್ತು. ಇವತ್ತು ನೀವು ಎಲ್ಲೇ ನೋಡಿ ಸರ್, ಮಧ್ಯವರ್ತಿಗಳು ಇವತ್ತು ಬಿಲ್ಡಿಂಗ್ ಕಟ್ಟಿದ್ದಾರೆ. ನಿಮ್ಮ ಹತ್ರ ಸೌತೆಕಾಯಿ ತಗೊಂಡು ಮಾರದವರು ಚಂದ್ರಾಯಪುರಗಳಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದೇ ಬೆಳೆದವನು ಈಗಲೂ ಬ್ಯಾಂಕ್ ಅಲ್ಲಿ ಸಾಲದಲ್ಲಿದ್ದಾನೆ. ಬ್ಯಾಂಕ್ ಅಲ್ಲಿ ಸಾಲದಲ್ಲಿದ್ದಾರೆ, 50 ವರ್ಷದಿಂದ ಯಾವ ಮನೇಲಿ ಇದ್ರು ಅದೇ ಮನೆಯಲ್ಲಿದ್ದಾರೆ. ಯಾಕೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಅಂತಂದ್ರೆ, ತಾನು ಮಾರಾಟ ಮಾಡ್ಲಿಲ್ಲ, ಮತ್ತೆ ಮಾರಾಟ ಮಾಡಿದ್ರೆ ನಾನು ಕೀಳಿರಿಮೆ ಅನ್ನ ಬಿಡ್ಲಿಲ್ಲ. ಇವೆರಡನ್ನ ಬಿಡ್ಬೇಕು ಮನುಷ್ಯ, ಬಿಟ್ಟು ತಾನೇ ಮಾರ್ಬೇಕು. ಇವತ್ತು ಅವ್ನ್ ಮಾರಿದ್ರೆ ಒಂದಿನ ಅನ್ಸುತ್ತೆ ಬೇಜಾರು, ಇದು ಹೋಗ್ಲಿಲ್ಲ ಇದು ಹೋಗ್ಲಿಲ್ಲ ಅಂತ, ಇನ್ನೊಂದಿನ ಸರಿಯಾಗತ್ತೆ. ಏನ್ ಯಾವ್ದೇ ಕಾರಣಕ್ಕೂ, ಈಗ ಯಾಕೆಂದ್ರೆ ನಾವು ಪ್ರಾರಂಭದಿಂದನೂ ಮಾರಿ ಇರೋದ್ರಿಂದ ನಮ್ಗೆ ಅದ್ರಲ್ಲಿ ಆದಾಯ ಎಷ್ಟಿದೆ ಅಂತ ಗೊತ್ತು. ಇವತ್ತು ಏನೇ ತಗೊಂಡೋಗ್ಲಿ, ಇವತ್ತು 80 ರೂಪಾಯಿ ಅಲ್ಲಿ ಮಾರ್ಕೆಟ್ ಐತೆ ಅಂದ್ರೂ ನಿಮಗೆ ನಿಮ್ಮ ಹತ್ರ ತಗೊಳ್ಳೋದು 30-35 ರೂಪಾಯಿ ರೇಟ್ ಅಲ್ಲೇ ತಗೊಳ್ಳೋದು ಸರ್. ಯಾಕೆಂದ್ರೆ ಅಷ್ಟಕ್ಕೆ ತಿಂಗಳೆಲ್ಲ ಶ್ರಮ ಪಟ್ಟಿರ್ತೀವಿ, 3 ತಿಂಗಳು ಶ್ರಮ ಪಟ್ಟಿರ್ತೀವಿ, ಎಲ್ಲ ಆಗಿರುತ್ತೆ. ಆದ್ರೆ ನಾವು ಅದನ್ನ ಯೋಚನೆ ಮಾಡಲ್ಲ. ನಾವೇನು ಅವನೇನು ಕೊಟ್ಟಿದ್ದು, ಅದು ಕೆಲವರು ನಾವು ನೋಡ್ತೀವಲ್ಲ, ಬೆಳಗ್ಗೆ ತರಕಾರಿ ಕೊಡ್ತಾರೆ, ಸಂಜೆ ಅವ್ನು ಮಾರಿ ಅಂದ್ಮೇಲೆ ಅವನ ಹತ್ರ ದುಡ್ಡು ಇಸ್ಕೊಂಡು ಮನೆಗೆ ಹೋಯ್ತಾರೆ. ಆ ಕೆಲಸ ನಾವು ಮಾಡಿದ್ರೆ ಏನಾಗುತ್ತೆ? ಈಗ ಅಲ್ಲಿ ಅವ್ನು 10 ರೂಪಾಯಿ ಮಾರ್ತಾ ಇದ್ರೆ ನೀವು 8 ರೂಪಾಯಿಗೆ ಮಾರಿ, ಯಾಕೆ ನಿಮ್ಮ ಹತ್ರನೇ ಖಾಲಿ ಆಗುತ್ತಲ್ಲ, 3 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತಲ್ಲ ಓಲಿ, ಅವನು 40 ಪೈಸಾನ 50 ಪೈಸಾನ ಕೊಡೋ ಬದಲು. ಮನಸ್ಸ ಇಚ್ಛೆ ಅದನ್ನ ಬಳಸ್ಕೋಬೇಕು ಸರ್. ನಮ್ ರೈತ ನಾವು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದನ್ನ ಮಾಡ್ದಾಗ್ಲೇ ನಮ್ದು ಅಭಿವೃದ್ಧಿ ಆಗೋದು ಸರ್. ಹಂಗಾಗಿ ನಾವೇ ಮಾರಾಟ ಮಾಡ್ಬೇಕು, ನಾವೇ ಮಾರಾಟ ಮಾಡ್ಬೇಕು ಸರ್. ನೀವು ಮಾರಾಟ ಪ್ರಾರಂಭ ಮಾಡಿದಾಗ ನಿಮ್ಗೂ ಯಾರು ಏನಾದ್ರು ಅಂದ್ರ? ಕೆಲವರೆಲ್ಲ ಅನ್ನೋದು ಏನ್ ಸಂತೆಲೆಲ್ಲ ಗಂಡ ಹೆಂಡತಿ ಕುಂತ್ಕೊಂಡು ಮಾರ್ತಾರೆ ಅಂತ. ನಮಗ್ ನಮ್ದು ಮಾರಕ್ ನಮ್ಗೆ ಯಾಕೆ, ಈಗ ಕಾಯಿ ಮಾರಕ್ಕಾದ್ರೆ ಖುಷಿ ಆಗತ್ತೆ, ತರಕಾರಿ ಮಾರಕ್ಕಾದ್ರೆ ನಾಚಿಕೆ ಆಗತ್ತಾ? ಎಲ್ಲ ನಮ್ಮ ಹೊಟ್ಟೆ ಸೇವನೆ ಮಾಡಂತದ್ದೇ. ಹೌದು, ಹಂಗಾಗಿ ಈಗ ಪಪ್ರಿ ಮಾರಿದ್ರೆ ಮಾತ್ರ ನಾವು ಗ್ರೇಟು, ಸಾಂಬಾರ್ ಸೊಪ್ಪು ಮಾರಿದ್ರೆ ಕಮ್ಮಿನಾ? ಇಲ್ಲ, ಎಲ್ಲ ದುಡ್ಡೇನೆ. ಅದ್ 10 ರೂಪಾಯಿ ಇರ್ಬೋದು, ಅದು 100,000 ಇರ್ಬೋದು, ದುಡ್ಡು ದುಡ್ಡೇನೆ. ಹೌದು, ಹಂಗೆ ಆ ಮನೋಭಾವ ಇಟ್ಕೋಬೇಕು ಸರ್. ಈಗ ಬಹುತೇಕ ನೀವು ಬೆಳೆದಿದ್ರೆ ನೀವೇ ಮಾರಾಟ ಮಾಡ್ತೀರಿ? 99% ಸರ್. ಎಲ್ಲ ಹೆಚ್ಚಿಗೆ ಆದಾಗ ಮಾತ್ರ ನಮ್ಮ ಪಲಾಸ ಸಂಸ್ಥೆ ಕೂಡ ಅಂತ ಕೊಡ್ತೀವಿ. ಈಗ ಈ ಅನಿವಾರ್ಯ, ಈಗ ಏನಾರು ಸಂತೆಗಳಿಗೆ ಹೋಗಕ್ ನಮ್ ಬಿಡು ಸಿಗ್ಲಿಲ್ಲ ಅಂತ ಟೈಮಲ್ಲಿ ಒಟ್ಟಿಗೆ ಕೊಡ್ತೀವಿ. ಅದೇ ಇಂಥವ್ರನ್ನ ಯಾರನ್ನಾರ ಹಿಡ್ಕೋತೀವಿ, ಆ ಸಾವಯವದಲ್ಲಿ ಎಲ್ಲೆಲ್ಲಾರು ಬೇರೆ ಮಾರ್ಕೆಟ್ ಮಾಡೋರ್ನ ಯಾರನ್ನಾರು ಹಿಡ್ಕೋಬೇಕು ಅನ್ನೋದೆಲ್ಲ ಯೋಚನೆ ಇದೆ, ಸಂಪರ್ಕ ಮಾಡ್ಕೊಂಡಿದೀವಿ. ಅವ್ರ ಪ್ರಮಾಣದಲ್ಲಿ ಬೆಳೆಯಕಂತ ಜನ ಸಿಕ್ಕಿದ್ರೆ ಮೊದ್ಲೇ ನಿಗದಿ ಮಾಡಿ ರೇಟ್ನ ಬೆಳೆಯೋದು ಸರ್. ಅಲ್ಲ ಅವ್ನು ದುಡ್ಡು ಹಾಕಿದಾಗ ನಾವು ಕಿತ್ತಿಡೋದು ಅಷ್ಟೇ. ನಮ್ಮ ಅಕೌಂಟ್ಗೆ ಈಗ 100 KG ನನಗೆ ಬೇಕು ಅಂದ್ರೆ 100 KG ಅವ್ನು ದುಡ್ಡು ಹಾಕ್ಬೇಕು ನಮ್ಮ ಅಕೌಂಟ್ಗೆ, ಆಮೇಲೆ ಕಿತ್ತಿಡೋದು. ಆತರ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದು ಒಂದಿದೆ ಸರ್. ಏನಾದ್ರು ಮಾಡಿ ಒಂದು ಟೀಮ್ನ ಮಾಡಬೇಕು ನಮ್ಮ ಚೆನ್ನೈಪಟ್ಟಣದಲ್ಲಿ ಅನ್ನೋದು ನಂದಿದೆ ಸರ್. ಅದ್ ಮಾಡ್ತೀನಿ ಸರ್. ಒಟ್ಟಾರೆ ಕೃಷಿ ಮಾಡ್ಕೊಂಡೆ ಚೆನ್ನಾಗಿ ಬದುಕು ಕಟ್ಕೊಂಡಿದ್ದೀರಿ. ಖಂಡಿತ ಸರ್, ಅದಿಲ್ಲ ಅಂದ್ರೆ ಇನ್ ಯಾವ್ದು ಅಲ್ಲ ಸರ್. ಯಾರಿಗೂ ತಲೆ ತಗ್ಸಂಗಿಲ್ಲ, ನನ್ನ ಇಷ್ಟ ಬಂದ ಕೆಲಸ ಮಾಡಬಹುದು. ನಾವು 18 hours ಮಾಡಿದ್ರು ನಮ್ದೇ ಕೆಲಸ, 2 hours ಮಾಡಿದ್ರು ನಮ್ದೇ ಕೆಲಸ ಅಂದ್ರೆ ತೃಪ್ತಿ ಇದೆ ಸರ್. ಕೃಷಿನಲ್ಲಿ ತೃಪ್ತಿ ಇದೆ. ಈಗ ಬೇರೆಯವ್ರ ಹತ್ರ ಇದ್ರೆ ನಾವೆಲ್ಲ ಕೆಲವು ದೊಡ್ಡ ದೊಡ್ಡ ಆಫೀಸರ್ಸ್ ನೋಡಿದೀವಿ, ಕೆಲವೆಲ್ಲ ಸಣ್ಣ ಪುಟ್ಟ ಘಟನೆಗಳಾದಾಗ ಬಾಯಿಗೆ ಬಂದಂಗೆ ಬೈತಾರೆ ಸರ್. ಅವರ ಒಬ್ಬ ಎಡಿಯೇ ಇರ್ಬೋದು, ಅವರಿಗೆ ಒಬ್ರು ರಾಜಕಾರಣಿಗಳು ಬೈತಿರ್ತಾರೆ. ನಾವು ಅದನ್ನೆಲ್ಲ ನೋಡಿದಾಗ ನಮ್ಮಂತ ತೃಪ್ತಿಯಾಗಿರೋರು ಯಾರು ಇಲ್ಲ ಅಂತ ನನ್ಗನ್ಸುತ್ತೆ ಸರ್. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿದೆ ಸರ್. ಏನ್ ತೊಂದ್ರೆ ಇಲ್ಲ, ಮಕ್ಕಳನ್ನು ಓದಿಸ್ಕೊಂಡಿದೀವಿ ನಾವು, ಏನು ಯಾವುದೇ ಒಂದು ಅಲ್ಲಂಡೆ ಮಾಡ್ಕೊಂಡಿಲ್ಲ, ಯಾವುದೇ ಸಾಲಗಳಾಗ್ಲಿ ಮತ್ತೊಂದಾಗ್ಲಿ ಚೆನ್ನಾಗಿದ್ದೀವಿ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನ್ ಮಾಡಬೇಕು ಅನ್ನೋ ಆಲೋಚನೆ ಇದೆ ಸರ್? ಮುಂದೆ ನನ್ನ ಯೋಚನೆಗೆ ಈಗಲೂ ಕಾಡು ಇದೆ ನನ್ನಲ್ಲಿ, ಅದನ್ನೇ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಇನ್ನ ಮಕ್ಳು ಎಷ್ಟು ಮಾಡ್ತಾರೋ ಅಷ್ಟು ಮಾಡ್ಕೊಳ್ಳಿ ಅವ್ರಿಗೆ ಬೇಕಾದ್ರೆ, ಇಲ್ಲಾಂದ್ರೆ ಬಾಕಿದು ಮೆಡಿಸಿನಲ್ ಪ್ಲಾಂಟ್ಸ್ ಸ್ವಲ್ಪ ಜನರಿಗೆ ಆರೋಗ್ಯದ್ದು ಇವತ್ತು ಬಹಳ ಸಮಸ್ಯೆ ಆಗಿರೋದ್ರಿಂದ ಮೆಡಿಸಿನಲ್ ಪ್ಲಾಂಟ್ ಮಾಡ್ಬೇಕು, ಅಲ್ಲಲ್ಲೇ ಮಾಡಿ ಉಚಿತವಾಗಿ ಅವ್ರಿಗೆ ಕೊಡ್ಬೇಕು ಅನ್ನೋದು ನಂದು ಅದೊಂದು ಮನ್ಸಲ್ಲಿದೆ ಸರ್. ಅದಿಂದ ಎಲ್ಲೆಲ್ಲೋ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ, ಅದೊಂದನ್ನ ಜನರಿಗೆ ತಲುಪಿಸ್ಬೇಕು ಅಂತ. ಅವ್ರವ್ರ ಮನೆ ಹತ್ರನೇ ಎರಡೆರಡು ಗಿಡ ಹಾಕೊಳಂಗೆ, ಇದನ್ನ ಮಾಡ್ಕೊಂಡ್ರೆ ಹಿಂಗಾಗುತ್ತೆ ಅನ್ನೋದು, ಆ ತರದ್ನ ಮಾಡ್ಬೇಕು ಅನ್ನೋದು. ಸ್ವಾವಲಂಬಿಗಳಾಗಬೇಕು, ಎಲ್ರೂ ಒಬ್ಬರ ಮೇಲೆ ಅವಲಂಬನೆ ಆಗ್ಬಾರ್ದು. ಈಗ ಆರೋಗ್ಯ ಇಲ್ಲ ಅಂದ್ರೆ ಅಡಿಗೆ ಡಾಕ್ಟರ್ ತಗ ಹೋಗು ಅನ್ನೋದು ಬೇಡ, ಅದಕ್ಕೆ ಏನ್ ಬೇಕು ನೋಡಿ, ಇಂಥದ್ದೆಲ್ಲ ಇಂಥದ್ದು ನೋಡಿ, ಇದೆಲ್ಲ ಇದಾಗುತ್ತೆ, ಎಂತ ಆಪರೇಷನ್ಗೆ ಬದಲು ಇಂಥದ್ ತಿಂದ್ರೆ ಹೋಗುತ್ತೆ ಅನ್ನೋದನ್ನ ಸ್ವಲ್ಪ ಸ್ವಲ್ಪ ಬೇರೆಯವರಿಂದ ತಿಳ್ಕೊಂಡು ನಮಗೆ ಗೊತ್ತಿರೋದನ್ನು ಮಾಡಿಕೊಂಡು ಅಂತ ಪ್ಲಾಂಟ್ಸ್ ಗಳನ್ನ ಮಾಡ್ಬೇಕು ಅನ್ನೋದು ಒಂದು ಯೋಚನೆ ಇದೆ ಸರ್. ಅದನ್ನ ಜನರಿಗೆ ತಲುಪಿಸ್ಬೇಕು, ಮನ್ ಮನೇಲಿ ಹಾಕೋಬೇಕು ಎಲ್ಲರೂ ಗಿಡಗಳನ್ನ ಅಂತ ನನ್ನ ಯೋಚನೆ. ಒಟ್ಟಿಗೆ ಪೇಟೆ ಬಿಟ್ಟು ಬಂದಿದ್ದು ನಿಮ್ಗೆ ಇಲ್ಲ ಸರ್, ಖಂಡಿತ ಇಲ್ಲ, ನೆಮ್ಮದಿಯಾಗಿದ್ದೀವಿ, ಯಾವಂಗಿಲ್ಲ ಏನಿಲ್ಲ, ಇವತ್ತು ಹೆಲ್ತಿ ಆಗಿದೀವಿ. ಕೆಲವರು ಅಂಗಡಿಗೆ ಬಂದಾಗ ಹೇಳ್ತಾರೆ ಎಷ್ಟು ಏಜ್ ನಿಮ್ಗೆ ಅಂತಾರೆ, 60 ಅಂತಂದ್ರೆ ಏನ್ ಸರ್ ಇಷ್ಟು ಲೌಕಿಯಿಂದ ಇದೆ ಅಂದ್ರೆ, ಅದು ನಮ್ ಫುಡ್ಡೇ ಹೇಳ್ಬಿಡುತ್ತೆ ಸರ್. ನಾವ್ ಎಷ್ಟು ಕೆಲಸ ಮಾಡ್ತೀವಿ, ನಾವ್ ಎಷ್ಟು ಚುರುಕಾಗಿರ್ತೀವಿ ಅನ್ನೋದನ್ನ ಅದೇ ಹೇಳುತ್ತೆ ಸರ್. ಗಣೇಶ್ ಅವರು, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡುವಂಥದ್ದು? ನಿಮ್ ಫೋನ್ ನಂಬರ್ ಹೇಳ್ತೀರಾ? 9081947 9 4. ಒಳ್ಳೇದು ಗಣೇಶ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ತಾವು ಏನು ರಾಸಾಯನಿಕ ಕೃಷಿಯನ್ನ ಮಾಡ್ತಿದ್ದಂಥವ್ರು ಸಾವಯವ ಕೃಷಿಯತ್ತ ಹೊರಳಿ ಮತ್ತೆ ನೀವು ಬೆಳೆದಂತಹ ಉತ್ಪನ್ನಗಳನ್ನ ನೀವೇ ಮಾರಾಟ ಮಾಡುವ ಮೂಲಕ ಯಶಸ್ವಿ ರೈತ ಅಂತ ಹೇಳಿ ತಾವು ಅನ್ಸ್ಕೊಂಡಿದ್ರಿ. ಒಳ್ಳೆ ಬದುಕನ್ನ ಇದರಿಂದಲೇ ಕಟ್ಕೊಂಡೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳಿದ್ರಿ. ಒಳ್ಳೆಯ ವಿಚಾರಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಸಾವಯವ ಕೃಷಿ ಹಾಗೂ ಸ್ವಂತ ಮಾರುಕಟ್ಟೆಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಗೊಲ್ಲರ ಹೊಸಹಳ್ಳಿಯ ಪ್ರಗತಿಪರ ಕೃಷಿಕ ಕೆಜಿ ಗಣೇಶ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಬಿಎಂ ಬೈಪಾಸ್ ರಸ್ತೆ ಹಾಸನ. ಲಭ್ಯವಿರುವ ಇಂಜಿನಿಯರಿಂಗ್ ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಶೈಕ್ಷಣಿಕ ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಎಂಬ ಹೊಸ ಕೋರ್ಸ್ ಸೇರ್ಪಡೆಗೊಂಡಿರುತ್ತದೆ. ಪಿಜಿ ಕೋರ್ಸ್ಗಳು ಎಂಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಎಂಬಿಎ. ಹಾಸನ ನಗರದ ಎಲ್ಲಾ ಮಾರ್ಗಗಳಿಂದ ಕಾಲೇಜ್ ಬಸ್ ವ್ಯವಸ್ಥೆ, ಕೌಶಲ್ಯಾಭಿವೃದ್ಧಿ